ನಿಮಿಷ 25 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಇದಕ್ಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶೇಂಗಾ ಹಾಗೂ ಸೂರ್ಯಕಾಂತಿಯಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಸಿ ಹನುಮಂತ ಅವರೊಂದಿಗೆ ಸಂದರ್ಶನ. ಸ್ನೇಹಿತರೆ, ಶೇಂಗಾ ಮತ್ತೆ ಸೂರ್ಯಕಾಂತಿ ಇವೆರಡು ಪ್ರಮುಖವಾದಂತಹ ಎಣ್ಣೆಕಾಳು ಬೆಳೆಗಳು. ಇದಕ್ಕೆ ಹಲವಾರು ರೋಗ ಮತ್ತೆ ಕೀಟಗಳ ಬಾಧೆ ಬರುತ್ತೆ. ಇವುಗಳನ್ನ ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಡಾಕ್ಟರ್ ಬಿ ಸಿ ಹನುಮಂತ ಸ್ವಾಮಿ ಅವರು ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಶೇಂಗಾ ಮತ್ತು ಸೂರ್ಯಕಾಂತಿ ಈ ಎರಡು ಮುಖ್ಯವಾದಂತಹ ಎಣ್ಣೆಕಾಳು ಬೆಳೆಗಳು. ಶೇಂಗಾ ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು, ಈ ಎರಡು ಬೆಳೆಗಳಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಈಗ ಅದರಲ್ಲಿ ಪ್ರಮುಖವಾಗಿ ಈ ಸುಧಾರಿತ ತಳಿಗಳನ್ನು ಬಳಕೆ ಮಾಡದೇ ಇರತಕ್ಕಂಥದ್ದು ಇರ್ಬೋದು, ನಂತರ ಸುಧಾರಿತ ಬೇಸಾಯ ಕ್ರಮಗಳನ್ನು ಮಾಡದೇ ಇರತಕ್ಕಂಥದ್ದು, ನಂತರ ಪೋಷಕಾಂಶದ ಕೊರತೆ ಇರ್ಬೋದು, ನಂತರ ಅನೇಕ ಕೀಟ ಮತ್ತು ರೋಗಗಳ ಬಾಧೆಯಿಂದನೂ ಕೂಡ ಇಳುವರಿ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ ಇದರಲ್ಲಿ ಈಗ ಮೊದಲನೇದಾಗಿ ಈಗ ಶೇಂಗಾ ಬೆಳೆಗೆ ಬರತಕ್ಕಂತಹ ಪ್ರಮುಖವಾದಂತಹ ಕೀಟಗಳು ಅಂತ ಹೇಳಿದ್ರೆ, ಈ ಪ್ರಾರಂಭದ ಹಂತದಲ್ಲಿ ಕೆಲವೊಂದು ರಸಾಯನಿಕ ಕೀಟಗಳು ಕಂಡು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಸಸ್ಯ ಏನು, ಈ ಒಂದು ಕೀಟ ಈ ಪ್ರಾರಂಭದ ಹಂತದಲ್ಲಿ ಇದು ಗುಂಪು ಗುಂಪಾಗಿ ಇದ್ದುಕೊಂಡು ಗಿಡಗಳಿಂದ, ಅದರಲ್ಲೂ ಈ ಕುಡಿ ಭಾಗದಿಂದ, ಅನಂತರ ಎಲೆಗಳ ಕೆಳಭಾಗದಿಂದ ಅವು ರಸವನ್ನು ಇರ್ತವೆ. ಸರ್, ಪ್ರಾರಂಭದ ಹಂತದಲ್ಲಿ ಅಂತಂದ್ರೆ ಈಗ ಶೇಂಗಾ ಬೀಜ ಬಿತ್ತನೆ ಮಾಡಿ ಎಷ್ಟು ದಿವಸಗಳ ನಂತರದಲ್ಲಿ ಇದು ಕಾಣಿಸಿಕೊಳ್ಳುತ್ತೆ? ಬಿತ್ತನೆ ಆಗಿ ಒಂದು 15 ದಿವಸ ಆದ್ಮೇಲೆ ಅವಾಗ ಈ ಒಂದು ಕೀಟ ಕಂಡು ಬರುತ್ತೆ. ಅದರಲ್ಲೂ ಈ ಎಳೆ ಚಿಗುರು ಎಲೆ ಎಳೆ ಎಲೆಗಳು ಇರ್ಬೋದು, ನಂತರ ಕುಡಿ ಭಾಗದಿಂದ ಇದು ಈ ಒಂದು ಕೀಟ ಗುಂಪು ಗುಂಪಾಗಿ ಇರುತ್ತೆ. ಇದು ಗುಂಪು ಗುಂಪಾಗಿ ಇದ್ಕೊಂಡು ರಸವನ್ನ ಹೀರುತ್ತೆ. ಇದು ಈ ರೀತಿ ಇದು ರಸವನ್ನ ಹೀರೋದ್ರಿಂದ ಏನಾಗುತ್ತೆ, ಎಲೆಗಳೆಲ್ಲ ಒಂದು ರೀತಿ ಹಳದಿ ಆಗ್ಬೋದು, ನಂತರ ಎಲೆಗಳೆಲ್ಲ ಮುದುಡ್ಕೊಳ್ತಕ್ಕಂಥದ್ದು, ನಂತರ ಗಿಡದ ಒಂದು ಬೆಳವಣಿಗೆನೂ ಕೂಡ ಕುಂಠಿತ ಆಗುತ್ತೆ. ಇದರಿಂದ ಈ ಒಂದು ಕೀಟದ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಇಳುವರಿನೂ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಅದು ಅದರಿಂದ ಈ ಒಂದು ಕೀಟದ ನಿರ್ವಹಣೆಗೆ ಈಗ ಮುಖ್ಯವಾಗಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈಗ ಅದರಲ್ಲಿ ಈಗ ಬೇವಿನ ಎಣ್ಣೆಯನ್ನು ಕೂಡ ಸಿಂಪರಣೆ ಮಾಡಿದರೆ ಇದನ್ನು ನಿರ್ವಹಣೆ ಮಾಡಬಹುದು. ನಂತರ ಕೆಲವೊಂದು ಈ ಜೈವಿಕ ಕೀಟನಾಶಕಗಳನ್ನು ಕೂಡ ಸಿಂಪರಣೆ ಮಾಡತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕೀಟದ ಒಂದು ಬಾಧೆ ಹೆಚ್ಚಾಗಿ ಕಂಡು ಬಂದಾಗ ರಾಸಾಯನಿಕ ಔಷಧಿಗಳನ್ನು ಸಿಂಪರಣೆ ಮಾಡತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಈ ಡೈಮಿಥೇಟ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಸುಮಾರು 1.5 ಮಿಲಿಯಿಂದ 2 ಮಿಲಿ ಆ ಒಂದು ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಿದರೆ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು. ನಂತರ ಇದಲ್ಲದೆ ಈ ಒಂದು ಕೀಟದಲ್ಲಿ ಇನ್ನೊಂದು ಶೇಂಗಾ ಬೆಳೆಗೆ ಕಂಡು ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಕೀಟ ಅಂತ ಹೇಳಿದ್ರೆ ಸುರುಳಿ ಪೂಚಿ. ಇದು ಒಂದು ಮುಖ್ಯವಾದಂತಹ ಕೀಟ. ಇದೇ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು ಕೀಟದ ಮರಿ ಹುಳು ಎಲೆಗಳನ್ನೆಲ್ಲ ಒಂದು ರೀತಿ ಮುದುಡ್ಕೊಳ್ತಕ್ಕಂಥದ್ದು, 2-3 ಎಲೆಗಳನ್ನ ಒಂಥರ ಜೋಡಿಸಿಬಿಟ್ಟು ಅದರ ಒಳಗಡೆನೆ ಈ ಒಂದು ಕೀಟ ಒಂದು ರೀತಿ ಗೂಡು ಮಾಡ್ಕೊಂಡಂಗೆ ಮಾಡ್ಕೊಂಡು ಅದರ ಒಳಗಡೆನೆ ಇದ್ಕೊಂಡು ಎಲೆಗಳಿಂದ ಹಸಿರು ಭಾಗನೆಲ್ಲ ಕೆರೆ ತಿಂತೈತೆ. ಇದರಿಂದ ಏನಾಗುತ್ತೆ, ಎಲೆಗಳೆಲ್ಲ ಒಂದು ರೀತಿ ಒಣದಂಗ ಆಗ್ತಕ್ಕಂಥದ್ದು. ನಂತರ ಈ ಒಂದು ಕೀಟದ ಬಾಧೆ ಹೆಚ್ಚಾಗಿ ಕಂಡು ಬಂದಾಗ ಏನಾಗುತ್ತೆ, ಒಂಥರ ರೀತಿ ಎಲೆಲ್ಲ ಒಂದು ರೀತಿ ಸುಟ್ಟಂಗೆ ಕಂಡು ಬರುತ್ತೆ. ಅದು ಅದರಿಂದ ಏನ್ ಮಾಡ್ಬೇಕು, ಈ ಒಂದು ಕೀಟದ ನಿರ್ವಹಣೆಗೂ ಕೂಡ ಕೆಲವೊಂದು ಔಷಧಿಗಳನ್ನ ಸಿಂಪರಣೆ ಮಾಡ್ತಕ್ಕಂಥದ್ದು. ಈಗ ಅದರಲ್ಲಿ ಪ್ರಮುಖವಾಗಿ ಮಾನಕೋಟೋಫಾಸ್ ಅಂತಕ್ಕಂಥದ್ದು ಕೀಟನಾಶಕ 1 ಲೀಟರ್ ನೀರಿಗೆ 1.5 ಮಿಲಿ ಒಂದು ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಅಥವಾ ಕ್ಯುನಾಲ್ಫಾಸ್ ಅಂತಕ್ಕಂಥದ್ದು ಇನ್ನೊಂದು ಕೀಟನಾಶಕ ಇದೆ, ಅದಾದರೆ 1 ಲೀಟರ್ ನೀರಿಗೆ 2 ಮಿಲಿ ಆ ಒಂದು ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು. ನಂತರ ಇದಲ್ಲದೆ ಇನ್ನು ಈ ಒಂದು ಶೇಂಗಾ ಬೆಳೆಗೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕೀಟ ಅಂತೇಳಿ ಇನ್ನೊಂದು ಈ ಕೆಂಪು ತಲೆ ಕಂಬಳಿ ಹುಳ. ಇದು ಕೆಲವೊಂದು ಸಂದರ್ಭದಲ್ಲಿ ಶೇಂಗಾ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದ್ರಿಂದ ಏನಾಗುತ್ತೆ, ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಈ ಒಂದು ಕೀಟ ಏನ್ಬಿಡುತ್ತೆ ಅಂತ ಹೇಳಿದ್ರೆ ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಮರಿ ಹುಳುಗಳು ಈ ಒಂದು ಕೀಟ ಪ್ರೌಢ ಕೀಟ ಗುಂಪು ಗುಂಪಾಗಿ ಮೊಟ್ಟೆ ಇಡುತ್ತೆ. ಇದು ಎಲೆ ಮೇಲೆಗಳೆಲ್ಲ ಗುಂಪು ಗುಂಪಾಗಿ ಮೊಟ್ಟೆ ಇಡುತ್ತೆ. ನಂತರ ಮೊಟ್ಟೆಯಿಂದ ಬಂದ ಮೇಲೆ ಮರಿ ಹುಳುಗಳು ಈ ಪ್ರಾರಂಭದ ಹಂತದಲ್ಲಿ ಅವು ಗುಂಪು ಗುಂಪಾಗಿ ಇರ್ತವೆ, ಅವು ಎಲೆಗಳಿಂದ ಹಸಿರು ಭಾಗವನ್ನೆಲ್ಲ ಕೆರೆ ತಿಂತವೆ. ಅವಾಗ ಏನಾಗುತ್ತೆ, ಎಲೆ ಎಲ್ಲ ಒಂದು ರೀತಿ ಪೇಪರ್ ತರ ಕಂಡು ಬರೋದು ಆ ರೀತಿ ಕಂಡು ಬರುತ್ತೆ. ನಂತರ ಬೆಳೆದಂತ ಹುಳುಗಳು ಏನ್ ಮಾಡ್ತವೆ, ಆ ಕಡೆ ಈ ಕಡೆ ಪಕ್ಕದ ಗಿಡಗಳಿಗೆಲ್ಲ ಚದುರ್ತವೆ, ಅವು ಎಲೆಗಳನ್ನೆಲ್ಲ ಕತ್ತರಿಸಿ ತಿಂತವೆ. ಕೆಲವು ಸಂದರ್ಭದಲ್ಲಂತೂ ಬರೀ ಇದು ಕಾಂಡ ಭಾಗ ಆ ದೇಟು ಅದನ್ನಷ್ಟೇ ಉಳಿಸಿರ್ತವೆ, ಒಂದು ರೀತಿ ದನ ಮೇಯ್ದಂಗೆ ಕಂಡು ಬರುತ್ತೆ ಈ ಒಂದು ಕೀಟದ ಒಂದು ಬಾಧೆಯಿಂದ. ಅದಕ್ಕೆ ಈ ಒಂದು ಕೀಟದ ನಿರ್ವಹಣೆಗೆ ಕೆಲವೊಂದು ಸಮಗ್ರ ಹತೋಟಿ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ಮುಂಗಾರು ಮಳೆ ಬಿದ್ದ ತಕ್ಷಣನೇ ಆ ಭೂಮಿಯನ್ನ ಸ್ವಲ್ಪ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಈ ಒಂದು ಕೀಟದ ಕೋಶಗಳು ಭೂಮಿ ಒಳಗಡೆ ಇರುತ್ತವೆ, ಅವು ಕೋಶಗಳು ಹೊರಗಡೆ ಬರ್ತವೆ, ಅವನ್ನ ಈ ಹಕ್ಕಿ ಪಕ್ಷಿಗಳು ಆರಿಸ್ಕೊಂಡು ತಿನ್ನಬಹುದು, ಅಥವಾ ಬಿಸಿಲಿನ ಒಂದು ತಾಪಕ್ಕೆ ಕೂಡ ಅವು ಸಿಕ್ಕಿ ನಾಶ ಹೊಂದುತ್ತವೆ. ಅದು ಒಂದು. ನಂತರ ಈ ಮುಂಗಾರು ಮಳೆ ಬಿದ್ದ ತಕ್ಷಣ ಏನಾಗುತ್ತೆ, ಆ ಭೂಮಿಯಿಂದ ಕೋಶದಿಂದ ಅವು ಚಿಟ್ಟೆಗಳು ಹೊರಗೆ ಬರ್ತವೆ. ಅಂತ ಸಮಯದಲ್ಲಿ ರಾತ್ರಿ 7 ಗಂಟೆಯಿಂದ 11 ಗಂಟೆವರೆಗೆ ಈ ಪೆಟ್ರೋಮ್ಯಾಕ್ಸ್ ದೀಪಗಳನ್ನ ಇಟ್ಟುಬಿಟ್ಟು ಆ ಒಂದು ಚಿಟ್ಟೆಗಳನ್ನ ಆಕರ್ಷಣೆ ಮಾಡಿ ಅವನ್ನು ಕೂಡ ನಾಶ ಮಾಡ್ತಕ್ಕಂಥದ್ದು. ಅದು ಒಂದು ವಿಧಾನ. ನಂತರ ಕೆಲವೊಂದು ಔಷಧಿಗಳನ್ನ ಕೂಡ ಸಿಂಪರಣೆ ಮಾಡ್ತಕ್ಕಂಥದ್ದು ಇರ್ಬೋದು. ಅಥವಾ ಇನ್ನೊಂದು ಮುಖ್ಯವಾದಂತಹ ವಿಧಾನ ಅಂತ ಹೇಳಿದ್ರೆ ಈ ಬೋನು ಬೆಳೆ ಅಂತ ಕರಿತೀವಿ, ಅಥವಾ ಆಕರ್ಷಕ ಬೆಳೆ ಅಂತ ಕರಿತೀವಿ. ಈ ಉದಾಹರಣೆಗೆ ಎಳ್ಳನ್ನ ಸುತ್ತ ಜಮೀನ ಸುತ್ತ ಒಂದು 5-6 ಸಾಲು ಎಳ್ಳಿರ್ಬೋದು ಅಥವಾ ಹೆಸರು ಇರ್ಬೋದು, ಬೋನು ಬೆಳೆ ತರ ಬೆಳೀತಕ್ಕಂಥದ್ದು. ಅಥವಾ ಈ ಅಕಡಿ ಬೆಳೆ ಅಂತ ಕರಿತೀವಿ, 8 ಸಾಲು ಈ ಶೇಂಗಾವನ್ನ ಬಿತ್ತನೆ ಮಾಡ್ತಕ್ಕಂಥದ್ದು, 2 ಸಾಲು ಈ ಹೆಸರು ಅಥವಾ ಎಳ್ಳನ್ನ ಅಕಡಿ ಬೆಳೆಯಾಗಿ ಕೂಡ ಬೆಳೆದ್ರಿಂದ ಏನಾಗುತ್ತೆ, ಈ ಒಂದು ಕೀಟಗಳನ್ನ ನಾವು ಆಕರ್ಷಕ ಬೆಳೆಗಳಿಗೆ ಆಕರ್ಷಣೆ ಮಾಡೋದ್ರಿಂದ ಏನಾಗುತ್ತೆ, ಈ ಶೇಂಗಾ ಬೆಳೆಗೆ ಆ ಒಂದು ಕೀಟದ ಬಾಧೆ ಕಡಿಮೆ ಆಗುತ್ತೆ, ಈ ಒಂದು ವಿಧಾನ ಮಾಡ್ತಕ್ಕಂಥದ್ದು. ನಂತರ ಕೀಟದ ಬಾಧೆ ಹೆಚ್ಚಾಗಿ ಕಂಡು ಬಂದಾಗ ಕೆಲವೊಂದು ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಕ್ಲೋರೋಪೈರಿಫಾಸ್ ಔಷಧಿ ಇರಬಹುದು ಅಥವಾ ಕ್ಯುನಾಲ್ಫಾಸ್ ಔಷಧಿ ಇರಬಹುದು, ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಂತೆ ಬರೆಸಿ ಸಿಂಪರಣೆ ಮಾಡೋದನ್ನು ಈ ಒಂದು ಕೀಟವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ನಂತರ ಇದಲ್ಲದೆ ಇನ್ನೊಂದು ಮುಖ್ಯವಾದ ಕೀಟ ಅಂತ ಹೇಳಿದ್ರೆ ಈ ಬೇರು ಹುಳ. ಅದು ಕೂಡ ಕೆಲವು ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಬೇರು ಹುಳ. ಇದರಿಂದ ಏನಾಗುತ್ತೆ, ಈ ಒಂದು ಬೇರು ಹುಳದ ಮರಿ ಹುಳುಗಳು ಆ ಭೂಮಿಯ ಒಳಗಡೆ ಇರ್ತವೆ, ಗಿಡದ ಬುಡಭಾಗದಲ್ಲಿ ಮಣ್ಣಿನ ಒಳಗಡೆ ಇರ್ತವೆ. ಅವೇ ಮಾಡ್ತವೆ, ಮೃದುವಾದಂತಹ ಬೇರನ್ನ ಕಡು ತಿಂತವೆ. ಇದರಿಂದ ಏನಾಗುತ್ತೆ, ಗಿಡಗಳೆಲ್ಲ ಒಣಗ್ತವೆ, ಗಿಡನ ಕೈಯಿಂದ ಕಿತ್ತರೆ ಅದು ಸುಲಭವಾಗಿ ಕಿತ್ತುಕೊಂಡು ಕೂಡ ಬರುತ್ತೆ ಈ ಒಂದು ಕೀಟದ ಬಾಧೆಯಿಂದ. ಆದ್ರಿಂದ ಈ ಒಂದು ಕೀಟದ ನಿರ್ವಹಣೆಗೂ ಕೂಡ ಈ ಸಮಗ್ರ ಹತೋಟಿ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಈಗ ಅದರಲ್ಲಿ ಈಗ ಮುಂಗಾರು ಮಳೆ ಬಿದ್ದ ತಕ್ಷಣ ದುಂಬಿಗಳು ಹೊರಗಡೆ ಬರ್ತವೆ, ಅವನ್ನ ಈಗ ಇಲ್ಲ ಪೆಟ್ರೋಮ್ಯಾಕ್ಸ್ ದೀಪ ಇರ್ಬೋದು ಅವನ್ನ ಇಟ್ಟುಬಿಟ್ಟು ಆಕರ್ಷಣೆ ಮಾಡಿ ನಾಶ ಮಾಡ್ತಕ್ಕಂಥದ್ದು ಇರ್ಬೋದು ದುಂಬಿಗಳಿಗೆ. ನಂತರ ಆಳವಾಗಿ ಕೂಡ ಉಳುಮೆ ಮಾಡ್ತಕ್ಕಂಥದ್ದು, ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಭೂಮಿನಲ್ಲಿರತಕ್ಕಂಥ ಹುಳುಗಳು ಕೋಶಗಳು ಕೂಡ ಅವು ಹೊರಗೆ ಬರ್ತವೆ, ಅವು ಕೂಡ ಅವು ಹಕ್ಕಿ ಪಕ್ಷಿಗಳಿಗೆ ಅಥವಾ ಬಿಸಿಲಿನ ತಾಪಕ್ಕೆ ಸಿಕ್ಕಿ ನಾಶ ಹೊಂದುತ್ತವೆ. ನಂತರ ಬಿತ್ತನೆ ಮಾಡ್ತಕ್ಕಂಥ ಸಮಯದಲ್ಲೇ ಭೂಮಿಗೆ ಸುಮಾರು ಒಂದು ಎಕರೆಗೆ ಒಂದು 3 ಕೆಜಿಯಷ್ಟು ಫೋರೇಟ್ ಕೀಟನಾಶಕವನ್ನು ಭೂಮಿನಲ್ಲಿ ಬಿತ್ತಂತ ಸಮಯದಲ್ಲಿ ಹತ್ತಕ್ಕಂಥದ್ದು. ಇದರಿಂದ ಕೂಡ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು. ನಂತರ ಇನ್ನೊಂದು ಮುಖ್ಯವಾದಂತಹ ವಿಧಾನ ಅಂತ ಹೇಳಿದ್ರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ 1 ಕೆಜಿ ಬೀಜಕ್ಕೆ 1/10 ಮಿಲಿಯಷ್ಟು ಕ್ಲೋರೋಪೈರಿಫಾಸ್ ಕೀಟನಾಶಕ ಜೊತೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಕೂಡ ಮಾಡ್ತಕ್ಕಂಥದ್ದು. ನಂತರ ಈ ಒಂದು ಕೀಟದ ಬಾಧೆ ಕಂಡು ಬಂದಾಗ ಇದೇ ಕ್ಲೋರೋಪೈರಿಫಾಸ್ ಔಷಧಿಯನ್ನ 1 ಲೀಟರ್ ನೀರಿಗೆ 1-4 ಮಿಲಿ ತರ ಬೆರೆಸಿಬಿಟ್ಟು ಬುಡಭಾಗಕ್ಕೆ ಹಾಕೋದ್ರಿಂದ ಕೂಡ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇವಿಷ್ಟು ಈ ಶೇಂಗಾ ಬೆಳೆಗೆ ಬರತಕ್ಕಂತಹ ಪ್ರಮುಖವಾದಂತಹ ಕೀಟಗಳು. ನಂತರ ಇದ್ರ ಜೊತೆಗೆ ಕೆಲವೊಂದು ರೋಗಗಳು ಕೂಡ ಕಂಡು ಬರ್ತವೆ. ಈಗ ಅದರಲ್ಲಿ ಪ್ರಮುಖವಾಗಿ ಈ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ, ಎಲೆಗಳ ಮೇಲೆಲ್ಲ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಕಂಡು ಬರ್ತವೆ. ಈ ಒಂದು ರೋಗ ಕಂಡು ಬರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇಳುವರಿ ಮೇಲೂ ಕೂಡ ಒಂದು ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಈ ಒಂದು ರೋಗ ಕಂಡು ಬಂದಾಗ ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ರೋಗದ ನಿರ್ವಹಣೆಗೆ ಈ ಕಾರ್ಬಾಂಡೈಸಮ್ ಔಷಧಿಯನ್ನು 1 ಕೆಜಿ ಬೀಜಕ್ಕೆ 2 ಗ್ರಾಂನಂತೆ ಬೆರೆಸಿಬಿಟ್ಟು ಅದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು. ನಂತರ ರೋಗ ಕಂಡು ಬಂದಾಗಲೂ ಕೂಡ ಇದೇ ಔಷಧಿಯನ್ನ ಕಾರ್ಬಾಂಡೈಸಮ್ ಅನ್ನ 1 ಲೀಟರ್ ನೀರಿಗೆ 2 ಮಿಲಿಯಂತೆ ಬೆರೆಸಿಬಿಟ್ಟು ಅದನ್ನ ಬುಡಭಾಗಕ್ಕೆ ಹಾಕ್ತಕ್ಕಂಥದ್ದಿರಬಹುದು. ಈ ರೀತಿ ಮಾಡೋದ್ರಿಂದ ಈ ಒಂದು ರೋಗವನ್ನು ನಿರ್ಮೂಲನೆ ಮಾಡಬಹುದು. ಇದಲ್ಲದೆ ತುಕ್ಕು ರೋಗ ಅದು ಕೂಡ ಕೆಲವು ಸಂದರ್ಭದಲ್ಲಿ ಕಂಡು ಬರುತ್ತೆ. ಈಗ ತುಕ್ಕು ರೋಗಕ್ಕೂ ಕೂಡ ಕೆಲವೊಂದು ಇದೆ, ಮ್ಯಾಂಕೋಸೋಬ್ ಔಷಧಿ ಇರಬಹುದು ಅಥವಾ ಎಕ್ಸಾಕೋನೋಸಲ್ ಔಷಧಿಯನ್ನು ಕೂಡ ಬಳಕೆ ಮಾಡಿ ರೋಗವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾದ ರೋಗ ಅಂತ ಹೇಳಿದ್ರೆ ಈ ನಂಜಾಣ ರೋಗ, ನೆಕ್ರೋಸಿಸ್ ಅಂತ ಕೂಡ ಕರಿತೀವಿ. ನಂಜಾಣ ರೋಗ ಇದು ಕೀಟಗಳಿಂದ ಆಡ್ತಕ್ಕಂತ ಒಂದು ರೋಗ. ಅದರಿಂದ ಈ ಕೀಟಗಳು ಕಂಡ ತಕ್ಷಣನೇ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಈಗ ಅದರಲ್ಲಿ ಮುಖ್ಯವಾಗಿ ರೋಗ ಡೈಮಿಥಿಯೇಟ್ ಅಂತಕ್ಕ ಒಂದು ಕೀಟನಾಶಕ ಇರಬಹುದು ಅಥವಾ ಕಾನ್ಫಿಡರ್ ಅಂತಕ್ಕಂಥ ಇನ್ನೊಂದು ಕೀಟನಾಶಕ ಇದೆ. ಅದರಲ್ಲಿ ಯಾವ್ದಾದ್ರು ಒಂದನ್ನು ಕೀಟನಾಶಕವನ್ನು ಸಿಂಪರಣೆ ಮಾಡಿ ಆ ಒಂದು ಕೀಟಗಳನ್ನು ಹತೋಟಿ ಮಾಡೋದ್ರಿಂದ ಈ ರೋಗ ಬರದಂಗೆ ತಡೆಗಟ್ಕೋಬಹುದು. ಇವಿಷ್ಟು ಈ ಒಂದು ಶೇಂಗಾ ಬೆಳೆಗೆ ಕಂಡು ಬರತಕ್ಕಂತಹ ಪ್ರಮುಖವಾದ ಕೀಟಗಳು ಹಾಗೂ ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು. ಇನ್ನು ಬಿಸಿ ಹನುಮಂತ ಸಭೆ, ಸೂರ್ಯಕಾಂತಿಯೂ ಸಹ ಒಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆ. ಇದಕ್ಕೆ ಬರುವಂತಹ ಕೀಟಗಳ ಬಾಧೆ ಮತ್ತೆ ರೋಗ ಬಾಧೆ ನಿರ್ವಹಣೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಈಗ ಸೂರ್ಯಕಾಂತಿ ಬೆಳೆ ಇದು ಒಂದು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತ ಒಂದು ಎಣ್ಣೆಕಾಳು ಬೆಳೆ. ನಮ್ಮ ರಾಜ್ಯವನ್ನು ಸೂರ್ಯಕಾಂತಿ ರಾಜ್ಯ ಅಂತಾನೆ ಕರೀತಾರೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನು ವಿಸ್ತೀರ್ಣ ಏನಿದೆ ಅದು 50%ಕ್ಕಿಂತ ಹೆಚ್ಚಿನ ಒಂದು ವಿಸ್ತೀರ್ಣ ಈ ಒಂದು ಸೂರ್ಯಕಾಂತಿ ಬೆಳೆನೆ ಆವರಿಸಿರೋದ್ರಿಂದ ನಮ್ಮ ರಾಜ್ಯವನ್ನು ಸೂರ್ಯಕಾಂತಿ ರಾಜ್ಯ ಅಂತ ನಾವು ಕೂಡ ಕರೀತಾರೆ. ಈ ಒಂದು ಸೂರ್ಯಕಾಂತಿ ಬೆಳೆನಲ್ಲೂ ಕೂಡ ಇಳುವರಿ ಕಡಿಮೆ ಆದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲೂ ಸುಧಾರಿತ ತಳಿಗಳಿರ್ಬೋದು, ಅವನ್ನ ಬಳಕೆ ಮಾಡದಿದ್ದಾಗ ಪೋಷಕಾಂಶ ಕೊರತೆ ಇರಬಹುದು, ಸುಧಾರಿತ ಬೇಸಾಯ ಕ್ರಮಗಳನ್ನು ಮಾಡದಿದ್ದಾಗ ಇರಬಹುದು. ನಂತರ ಅದೇ ರೀತಿ ಕೀಟ ರೋಗಗಳು ಕೂಡ ಹೆಚ್ಚಾಗಿ ಕಂಡು ಬರೋದ್ರಿಂದ ಕೂಡ ಇಳುವರಿ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಈ ಒಂದು ಸೂರ್ಯಕಾಂತಿ ಬೆಳೆನಲ್ಲಿ ಕಂಡು ಬರತಕ್ಕಂತಹ ಕೀಟಗಳು ಅಂತ ಹೇಳಿದ್ರೆ ಇಲ್ಲೂ ಕೂಡ ಪ್ರಾರಂಭದ ಹಂತದಲ್ಲಿ ಕೆಲವು ರಾಸಾಯನಿಕ ಕೀಟಗಳು ಕಂಡು ಬರ್ತವೆ. ಈಗ ಅದರಲ್ಲಿ ಉದಾಹರಣೆಗೆ ಈಗ ಸಸ್ಯ ಏನು ಇರಬಹುದು, ಜಿಗಿ ಹುಳುಗಳು ಇರಬಹುದು, ಥ್ರಿಪ್ಸ್ ಕೀಟ ಇರಬಹುದು ಅಥವಾ ಬಿಳಿ ನೊಣ ಇರಬಹುದು, ಇವು ರಸ ಇರತಕ್ಕಂತಹ ಕೀಟಗಳು. ಇವು ಗಿಡಗಳಿಂದ ಅದರಲ್ಲೂ ಪ್ರಮುಖವಾಗಿ ಎಲೆಗಳಿಂದ ಕುಡಿಭಾಗದಿಂದ ರಸವನ್ನು ಇರೋದ್ರಿಂದ ಏನಾಗುತ್ತೆ, ಎಲ್ಲೆಲ್ಲ ಮುದುಡ್ಕೊಳ್ತಕ್ಕಂಥದ್ದು ಇರಬಹುದು, ನಂತರ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಇಳುವರಿ ಮೇಲೆ ಒಂದು ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತೆ. ಅದರಿಂದ ಈ ಒಂದು ರಸಾಯನಿಕ ಕೀಟಗಳು ಕಂಡು ಬಂದಾಗ ಈ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತಕ್ಕಂಥದ್ದು. ಈಗ ಅದರಲ್ಲಿ ಪ್ರಮುಖವಾಗಿ ಈಗ ಡೈಮಿಥಿಯೇಟ್ ಇರಬಹುದು ಅಥವಾ ಕ್ಲೋರೋಪೈರಿಫಾಸ್ ಇರಬಹುದು ಅಥವಾ ಕಾನ್ಫಿಡರ್ ಇರಬಹುದು, ಇದರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದ್ರಿಂದ ಈ ಒಂದು ರಸಾಯನಿಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಇವುಗಳ ಜೊತೆಗೆ ಕೆಲವೊಂದು ಎಲೆ ತಿನ್ನುವ ಕೀಟಗಳು ಕೂಡ ಕಂಡು ಬರುತ್ತವೆ. ಈಗ ಅದರಲ್ಲಿ ಪ್ರಮುಖವಾಗಿ ಈ ಕಂಬಳಿ ಹುಳುಗಳಿರಬಹುದು, ನಂತರ ಸ್ಪೋಡಾಪ್ಟರ ಕೀಟ ಇರಬಹುದು, ನಂತರ ಕೊಂಡಲಿ ಹುಳ ಇರಬಹುದು, ಇವು ಎಲೆ ತಿಂತಕ್ಕಂತಹ ಕೀಟಗಳು. ಇವೇ ಮಾಡ್ತವೆ, ಎಲೆಗಳಲ್ಲಿ ರಂಧ್ರಗಳನ್ನು ಮಾಡ್ಕೊಂಡು ತಿಂತಕ್ಕಂಥದ್ದಿರಬಹುದು ಅಥವಾ ಎಲೆಗಳನ್ನ ಕತ್ತರಿಸಿ ಕೂಡ ತಿನ್ನುವಂತಹ ಕೀಟಗಳಿವು. ಈ ಒಂದು ಈ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಕೆಲವೊಂದು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಒಂದು ಸೈಪರ್ಮೆಥ್ರಿನ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಅದನ್ನ 1 ಲೀಟರ್ ನೀರಿಗೆ 1 ಮಿಲಿತರ ನೀರಿನಲ್ಲಿ ಬೆರೆಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಎಲೆ ತಿನ್ನುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ನಂತರ ಇದಲ್ಲದೆ ತೆನೆ ಹುಳು ಕೂಡ ಈ ಸೂರ್ಯಕಾಂತಿ ಕಂಡು ಬರುತ್ತೆ. ಈ ಒಂದು ಕೀಟ ಏನ್ ಮಾಡುತ್ತೆ, ತೆನೆಯಲ್ಲಿ ಒಂದು ರೀತಿ ತೆನೆ ಕೊರಕೊಂಡು ಅದರಲ್ಲಿರ್ತಕ್ಕಂಥ ಬೀಜಗಳನ್ನ ತಿನ್ನೋದ್ರಿಂದ ಇಳುವರಿ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಈ ಒಂದು ತೆನೆ ಹುಳಿನ ನಿರ್ವಹಣೆಗೆ ಈ ಬೇವಿನ ಎಣ್ಣೆಯನ್ನ ಕೂಡ ಸಿಂಪರಣೆ ಮಾಡಿ ಇದನ್ನ ನಿರ್ವಹಣೆ ಮಾಡಬಹುದು. ಅಥವಾ ಇನ್ನೊಂದು NPV ನಂಜು ರೋಗ ಬೀಜಾಣು ಅದನ್ನು ಕೂಡ ಸಿಂಪರಣೆ ಮಾಡ್ತಕ್ಕಂಥದ್ದಿರಬಹುದು. ಅಥವಾ ಈಗ ರಾಸಾಯನಿಕ ಕೀಟನಾಶಕಗಳಲ್ಲಿ ನೀವು ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಮೆಲಾಥಿಯನ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ 2 ಮಿಲಿ ತರ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು. ನಂತರ ಇವುಗಳ ಕೀಟಗಳ ಜೊತೆಗೆ ಕೆಲವೊಂದು ರೋಗಗಳು ಕೂಡ ಸೂರ್ಯಕಾಂತಿಯಲ್ಲಿ ಕಂಡು ಬರ್ತವೆ. ಇಲ್ಲಿಯೂ ಕೂಡ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರೋಗಗಳು ಅಂತ ಹೇಳಿದ್ರೆ ಈ ಎಲೆ ಚುಕ್ಕೆ ರೋಗ, ಅಂದ್ರೆ ಎಲೆಗಳ ಮೇಲೆಲ್ಲ ಸಣ್ಣ ಸಣ್ಣ ಚುಕ್ಕೆಗಳಾಗ್ತವೆ, ನಂತರ ಆ ಚುಕ್ಕೆಗಳು ಒಂದ್ಕೊಂದು ಸೇರ್ಕೊಂಡು ಇಡೀ ಎಲೆನೆ ಒಂದು ರೀತಿ ಒಣಗದಂಗಾಗಿ ಕಂಡು ಬರುವ ಸಾಧ್ಯತೆ ಇರುತ್ತೆ. ಅದರಿಂದ ಈ ಒಂದು ರೋಗದ ನಿರ್ವಹಣೆಗೆ ಈ ಮ್ಯಾಂಕೋಜಬ್ ಔಷಧಿ, ಈ ಮ್ಯಾಂಕೋಜಬ್ ಔಷಧಿಯನ್ನ 1 ಲೀಟರ್ ನೀರಿಗೆ 1.5 ಗ್ರಾಂನಷ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಎಲೆ ಚುಕ್ಕೆ ರೋಗವನ್ನು ನಿರ್ವಹಣೆ ಮಾಡಬಹುದು. ನಂತರ ತುಕ್ಕು ರೋಗ, ತುಕ್ಕು ರೋಗನು ಕೂಡ ಈ ಒಂದು ಸೂರ್ಯಕಾಂತಿ ಬೆಳೆಗೆ ಬರತಕ್ಕಂತ ಒಂದು ರೋಗ. ಈ ಒಂದು ರೋಗದ ನಿರ್ವಹಣೆಗೂ ಕೂಡ ಮ್ಯಾಂಕೋಜಬ್ ಅಥವಾ ಝೈನಬ್ ಅಂತ ರೋಗನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಿರ್ವಹಣೆ ಮಾಡಬಹುದು. ನಂತರ ಸೂರ್ಯಕಾಂತನಲ್ಲೂ ಕೂಡ ಶೇಂಗಾ ಬೆಳೆಗೆ ಕಂಡು ಬಂದಂತೆ ಇಲ್ಲಿಯೂ ಕೂಡ ನೆಕ್ರೋಸಿಸ್ ಅಂತ ಕರಿತೀವಿ, ನಂಜಾಣ ರೋಗ ಅದು ಕೂಡ ಕಂಡು ಬರುತ್ತೆ. ಈ ಒಂದು ರೋಗ ರಸಾಯನಿಕ ಕೀಟಗಳಿಂದ ಕಂಡು ಬರೋದ್ರಿಂದ ಈ ಒಂದು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಅದರಲ್ಲಿ ಮಾನಕೋಟಫಾಸ್ ಇರಬಹುದು ಅಥವಾ ಡೈಮೆಥಿಯಟ್ ಕೀಟನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರಸಾಯನಿಕ ಕೀಟಗಳನ್ನ ನಿರ್ವಹಣೆ ಮಾಡೋದ್ರಿಂದ ಈ ಒಂದು ರೋಗವನ್ನ ಬರದಂಗೆ ತಡೆಗಟ್ಟಬಹುದು. ನಂತರ ಸೂರ್ಯಕಾಂತಿನಲ್ಲಿ ಕಂಡು ಬರತಕ್ಕಂತ ಇನ್ನೊಂದು ಪ್ರಮುಖವಾದಂತಹ ರೋಗ ಅಂದ್ರೆ ಈ ಬೂದಿ ರೋಗ ಅಂತ ಹೇಳಿದ್ರೆ ಇದು ಎಲೆಗಳ ಮೇಲೆಲ್ಲ ಕುಡಿಯ ಭಾಗದಲ್ಲಿ ಕಾಂಡದ ಮೇಲೆಲ್ಲ ಒಂದು ರೀತಿ ಬಿಳಿ ಪುಡಿ ತರ ಶಿಲೀಂಧ್ರಗಳು ಕಂಡು ಬರುತ್ತವೆ. ಈ ರೋಗ ಹೆಚ್ಚಾಗಿ ಕಂಡು ಬಂದಾಗಲೂ ಕೂಡ ಇಳುವರಿ ಸಾಕಷ್ಟು ಕುಂಠಿತ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಈ ಒಂದು ರೋಗ ಕಂಡು ಬಂದಾಗ 1-3 ಗ್ರಾಂ ನೀರಿನಲ್ಲಿ ಕರತಕ್ಕಂಥ ಗಂಧಕವನ್ನ 1 ಲೀಟರ್ ನೀರಿಗೆ 3 ಗ್ರಾಂ ಒಂದು ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಂದು ಕೆಲವೊಂದು ರೋಗನಾಶಕಗಳನ್ನು ಕೂಡ ಸಿಂಪರಣೆ ಮಾಡೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಡೈಫೆನಕೋನಜೋಲ್ ಅಂತಕ್ಕಂಥ ಒಂದು ರೋಗನಾಶಕ ಇದೆ, ಅದನ್ನು 1 ಲೀಟರ್ ನೀರಿಗೆ 1/2 ಮಿಲಿ ಒಂದು ಪ್ರಮಾಣದಲ್ಲಿ ಬರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂದಿ ರೋಗವನ್ನು ನಿರ್ವಹಣೆ ಮಾಡಬಹುದು. ಇವಿಷ್ಟು ಈ ಒಂದು ಸೂರ್ಯಕಾಂತಿ ಬೆಳೆಗೆ ಕಂಡು ಬರತಕ್ಕಂತಹ ಪ್ರಮುಖವಾದಂತಹ ಕೀಟ ಹಾಗೂ ರೋಗಗಳು. ಯಾವುದೇ ಪೀಡೆ ನಿರ್ವಹಣೆಗೆ ರಾಸಾಯನಿಕಗಳನ್ನ ಬಳಸೋದಕ್ಕೆ ಮುಂಚೆ ಬಿತ್ತನೆ ಪೂರ್ವ ಕ್ರಮಗಳನ್ನೇನಿದೆ ಅದನ್ನು ಅನುಸರಿಸೋದು ಒಳ್ಳೆಯದು. ಉದಾಹರಣೆಗೆ ಆಳವಾಗಿ ಬಿತ್ತನೆ ಮಾಡುವಂಥದ್ದು, ಬೀಜೋಪಚಾರ ಮಾಡೋದು, ಈ ಥರ ಮಾಡೋದ್ರಿಂದ ನಾವು ಸಾಕಷ್ಟು ಪೀಡೆಯನ್ನು ನಿರ್ವಹಣೆ ಪ್ರಾರಂಭಿಕ ಹಂತದಲ್ಲೇ ಮಾಡ್ಬೋದು. ಒಂದು ವೇಳೆ ಇಷ್ಟಕ್ಕೂ ಮೀರಿ ಏನಾದ್ರೂ ನಮಗೆ ಬಾಧೆಗೆ ಒಳಗಾದರೆ ಬೆಳೆ, ಆವಾಗ ಜೈವಿಕ ಕೀಟನಾಶಕಗಳನ್ನು ಬಳಸೋದು ಈಗಾಗಲೇ ರೈತರು ರೂಢಿ ಮಾಡ್ಕೊಂಡಿದ್ದಾರೆ, ಅದನ್ನು ಬಳಸ್ಬೋದು. ಇದಕ್ಕೂ ಮೀರಿ ಇನ್ನೂ ಇದರ ಬಾಧೆ ಜಾಸ್ತಿ ಆಯಿತು ಅಂದಾಗ ಮಾತ್ರ ಕಡೆಯ ಹಂತದಲ್ಲಿ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದು ಒಳ್ಳೆಯದು. ಪ್ರಾರಂಭಿಕ ಹಂತದಲ್ಲೇನೆ ಯಾವ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗಿದೆ ಅನ್ನೋದನ್ನ ಅರಿತುಕೊಂಡು ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಬೇಕು. ಸುಮ್ಸುಮ್ನೆ ಬಳಸೋದ್ರಿಂದ ಅದು ರೈತರಿಗೂ ನಷ್ಟ, ಮತ್ತೆ ಬೆಳೆ ಮೇಲೂ ಸಹ ಅದು ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುತ್ತೆ, ಮತ್ತೆ ಗುಣಮಟ್ಟದ ಬೆಳೆ ಉತ್ಪಾದನೆ ಸಹ ನಾವು ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದಂತಹ ಡಾಕ್ಟರ್ ಬಿ ಸಿ ಹನುಮಂತ ಸ್ವಾಮಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಶೇಂಗಾ ಹಾಗೂ ಸೂರ್ಯಕಾಂತಿಯಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಬಿಸಿ ಹನುಮಂತ ಸ್ವಾಮಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ ಎನ್ ಸುಬ್ರಹ್ಮಣ್ಯ. ಇನ್ನು ಒಂದು ಪರಿಸರ ಗೀತೆ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು,

ನೀರಾಗ ಕಲಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕಲಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕಲಸಲೇಬೇಕು. ಮಲ್ಲಿಗೆ ನಾಗ ಚೆಲ್ಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಪರಿಸರ ತಪೆಟ್ಟು ಬೀಳದ ಹಾಗ ಕಸುವಿರುವ ತಳಿಯಾಯಬೇಕು, ಪರಿಸರ ತಪೆಟ್ಟು ಬೀಳದ ಹಾಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಪರಿಸರ ಗೀತೆ ಕೇಳಿದ್ರಿ ರೈತ ಬಾಂಧವರೇ. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಶ್ರೀರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳಿದ್ರೆ, ನಿಮ್ಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ನನ್ನ ಹಾಡು ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11 ಪ್ರಸಾರ ಆಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪತ್ರ ಬರೆಯೋದ್ರ ಮೂಲಕ, ವಾಟ್ಸ್ಆಪ್ಗೆ ಮೆಸೇಜ್ ಕಳಿಸೋದ್ರ ಮೂಲಕ ಅಥವಾ ಮೇಲ್ ಮಾಡೋದ್ರ ಮೂಲಕ ಪಾಲ್ಗೊಂಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಬಹುದು. ಪತ್ರದ ಮೂಲಕ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕಳಿಸಬೇಕಾದ ವಿಳಾಸ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇನ್ನು ವಾಟ್ಸ್ಆಪ್ ಮೂಲಕ ಮೆಸೇಜ್ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಮೇಲ್ ಮೂಲಕ ಕಳಿಸೋದಾದರೆ ನಮ್ಮ ಮೇಲ್ ವಿಳಾಸ aarbdvt@gmail.com. ನನ್ನ ಹಾಡು ನನ್ನ ಆಯ್ಕೆ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11. ಆತ್ಮೀಯ ಕೇಳುಗರೆ, ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ. ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಮ್ಮ ನಿಲಯದಿಂದ ಈ ಸಂಜೆ 6:51 ಭಾವಗೀತೆಗಳು, 8:30 ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗ್ಗೆ 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲು ಮಿಡಿತ, ಬೆಣ್ಣೆಹಣ್ಣು ಹಾಗೂ ಅದರ ಪ್ರಮುಖ ಪ್ರಭೇದಗಳು, ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಸಹಾಯಕ ಸಂಶೋಧಕಿ ಡಾ ಜಿಕೆ ಪೂಜಾ. ನಾಳೆ ಬೆಳಗ್ಗೆ 6:45, 9:30, 11:35 ಭಾವಗೀತೆಗಳು, ನಾಳೆ ಬೆಳಗ್ಗೆ 7:50 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ, ನಾಳೆ ಬೆಳಗ್ಗೆ 9:00 ನಿಮ್ಮ ಹಾಡು ನಿಮ್ಮ ಆಯ್ಕೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ನಾಟಕ ಗಾಯತ್ರಿ ರಚನೆ ಶ್ರೀಮತಿ ವಸುಮತಿ ಉಡುಪ, ನಿರ್ಮಾಣ ಡಾಕ್ಟರ್ ಎನ್ ಸುಧೀಂದ್ರ. 11:30 ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 11:45 ಜನಪದ ಸಂಗೀತ, ಚಿತ್ರದುರ್ಗ ಜಿಲ್ಲೆ ಜಿಗನೂರಿನ ಸಿದ್ದಲಿಂಗಮ್ಮ ಮತ್ತು ಸಂಗಡಿಗರಿಂದ ಹೊಸಿಗೆ ಪದಗಳು. ನಾಳೆ ಸಂಜೆ 5:30 ಚಿತ್ರಗೀತೆಗಳು. ನಾಳೆ ಸಂಜೆ 6:51 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಸಮಗ್ರ ಪೀಡೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು, ಈ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಬಿಕೆ ಶಿವಣ್ಣ ಅವರೊಂದಿಗೆ ಸಂದರ್ಶನ, ನಂತರ ಪರಿಸರ ಗೀತೆಗಳನ್ನು ಕೇಳುವಿರಿ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. ನಾಳೆ ರಾತ್ರಿ 8:30 ಹಾಗೂ 10:30 ಕನ್ನಡ ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:10 ರಾಷ್ಟ್ರೀಯ ಏಕತಾ ಸಪ್ತಾಹ, ಅಲ್ಪಸಂಖ್ಯಾತರ ಕಲ್ಯಾಣ ದಿನ, ಭಾಗವಹಿಸುತ್ತಾರೆ ಬೆಳಗಾವಿಯ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿಗಳಾದ ಅಬ್ದುಲ್ ರಶೀದ್ ಮಿರ್ಜನವರ್ ಹಾಗೂ